ಅವರ ಗುಣಮಟ್ಟ ಉತ್ತಮಪಡಿಸ್ಕೊಳ್ಳಲು ನಾವೆಲ್ಲ ಭಾಳಷ್ಟು ಶ್ರಮ ಪಟ್ಟಿದ್ದೇವೆ, ಮತ್ತು ಅವ್ರಿಗೆ ಅದರಿಂದ ಲಾಭನೂ ಆಗಿದೆ. ಮೊದಲನೇದಾಗಿ ಸಿಲ್ಕ್ ಯಾತಕ್ಕೆ ಭಾಳ ಕಾಸ್ಟ್ಲಿ, ಏನಂತಂದರೆ ಈಗ ನಾವು ಕಾಟನ್ ತೊಗೊಂಡ್ರೆ ಅದರದ್ದು ಲೆಂತ್ ಎಷ್ಟಿರುತ್ತೆ, ಹಾಗೆ ಸಿಲ್ಕ್ಗೆ ಕಂಪೇರ್ ಮಾಡಿದ್ರೆ ಅದರದ್ದು ಲೆಂತ್ ಎಷ್ಟಿರುತ್ತೆ. ಅಂದರೆ ಕಾಟನ್ನಲ್ಲಿ 2-3 inches ಕಾಟನ್ ಇತ್ತು ಅಂದರೆ ಲೆಂತ್, ಅದು ವರ್ಲ್ಡ್ ಫೇಮಸ್ ಅಮೇರಿಕನ್ ಆರ್ ಈಜಿಪ್ಷಿಯನ್ ಕಾಟನ್ ಅಂತೀವಲ್ಲ ಅದು. ಆದರೆ ನಮ್ಮ ಸಿಲ್ಕಲ್ಲಿ ಒಂದು ಕಕೂನಿಂದ ಆಲ್ಮೋಸ್ಟ್ ನಾವು 1 kilometer ಉದ್ದದ ಪ್ರೋಟೀನ್ ದಾರ ತೆಗಿಬೋದು. ಇದು ನ್ಯಾಚುರಲ್ ಫೈಬರಲ್ಲಿ ಒಂದು ಒಳ್ಳೆ ಗುಣ ಇರೋವಂಥದ್ದು. ಮತ್ತು ಒಂದು ಕಾಟನ್ 1 kg 70-80 rupees ಆಗುತ್ತೆ. ಅದೇ ಸಿಲ್ಕಲ್ಲಿ ಗೂಡಾದರೆ 1 kg 400-500 rupees ಆಗುತ್ತೆ. ರಾ ಸಿಲ್ಕ್ ಆದರೆ 4,000-5,000 rupees ಬೆಲೆ ಇದೆ ಅದಕ್ಕೆ. ಈಗ ಸಿಲ್ಕ್ ಯಾವ ಥರ ಮಾಡಲ್ಪಟ್ಟಿದೆ ಅಂದರೆ, ಸಿಲ್ಕಲ್ಲಿ 2 ಪ್ರೋಟೀನ್ ಫೈಬರ್ಸ್ ಇರುತ್ತೆ, ಅದಕ್ಕೆ ಫೈಬ್ರಾಯಿನ್ ಅಂತೀವಿ. ಅದು 70-80% ಸಿಲ್ಕಲ್ಲಿ ಅದರ ಕಾನ್ಸ್ಟಿಟ್ಯೂಷನ್ ಆಗಿರುತ್ತೆ. ಅದಕ್ಕೆ ಒಂದು ಗಮ್ಮಿ ಪ್ರೋಟೀನ್, ಅದಕ್ಕೆ ಸೆರಿಸಿನ್ ಅಂತೀವಿ, ಅದು ಆಲ್ಮೋಸ್ಟ್ 20-25-28%ವರೆಗೂ ಅದು ಇರುತ್ತೆ. ಸೆರಿಸಿನ್ದು ನೇಚರ್ ಏನಂತಂದರೆ, ಬಿಸಿನೀರಲ್ಲಿ ಹಾಕಿದ್ರೆ ಅದು ಮೆತ್ತಗಾಗುತ್ತೆ, ತಿರ್ಗಾ ಅದನ್ನು ತೆಗೆದ್ರೆ ತಿರ್ಗಾ ಅದು ಗಟ್ಟಿಯಾಗುತ್ತೆ. ಇದೇ ಗುಣನ ನಾವು ಮುಂದೆ ಅದನ್ನು ರೀಲಿಂಗ್ಗೆ ಉಪಯೋಗಿಸ್ಕೊತೀವಿ. ಈಗ ರೈತರು ಆ ಗೂಡನ್ನು ಹಾರ್ವೆಸ್ಟ್ ಮಾಡಿದ ಮೇಲೆ ನಮಗೆ ಎಷ್ಟು ದಿನ ಇರುತ್ತೆ ಅಂದರೆ, ಅವರು 7ನೇ ದಿನ ಅಥವಾ 8ನೇ ದಿನ ಹಾರ್ವೆಸ್ಟ್ ಮಾಡ್ತಾರೆ, ನಮಗೆ 1-2 days ಟೈಮ್ ಇರುತ್ತೆ. ಅದಾದಮೇಲೆ ಏನಾಗುತ್ತೆ, ಗೂಡು ಅಲ್ಲಿ ಚಿಟ್ಟೆಗಳು ಬಂದ್ಬಿಡುತ್ತೆ, ಆ ಪ್ಯೂಪಾ ಒಳಗಡೆ ಇರುತ್ತೆ, ಅದು ಚಿಟ್ಟೆ ಆಗಿ ಮಾರ್ಪಾಡಾಗುತ್ತೆ. ಅದರಿಂದ ನಮಗೆ, ನಾನು ಹೇಳಿದ್ನಲ್ಲ, 1 kilometer ಲೆಂತ್ ಆಲ್ಮೋಸ್ಟ್ 20-30 meters ಆಗ್ಬಿಡುತ್ತೆ. ಅದು ಕತ್ತರಿಸ್ಕೊಂಡು ಹೊರಗಡೆ ಬಂದ್ಬಿಡುತ್ತೆ ಚಿಟ್ಟೆ ಚಿಟ್ಟೆ ಅಲ್ವಾ, ಹಾಗಾಗಿ ಕಟ್ ಆಗುತ್ತೆ. ಅಂದರೆ ಅದ್ರದ್ದು ರೇಟ್ಸ್ ತುಂಬಾ ಕಡಿಮೆ ಆಗ್ಬಿಡುತ್ತೆ, ಆಗ ರೈತರಿಗೂ ಲಾಸ್ ಆಗುತ್ತೆ, ಇಲ್ಲ ರೀಲರ್ಗೂ ಲಾಸ್ ಆಗುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು, ಮಾರ್ಕೆಟಲ್ಲಿ ಅದನ್ನು ರೈತರು ತೊಗೊಂಬರ್ತಾರೆ, ತೊಗೊಂಬಂದಮೇಲೆ ನಾವು ಅದನ್ನು ಪರ್ಚೇಸ್ ಮಾಡ್ತೀವಿ. ಒಳ್ಳೆ ಗೂಡು ಅಂದರೆ ಏನು, ಒಳ್ಳೆ ಗೂಡು ಅಂದರೆ ಫಸ್ಟು ನಾವು ಅದನ್ನು ಒಂದು ಮುಷ್ಟಿನಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡಾಗ ಅದು ಇಟ್ ಶುಡ್ ನಾಟ್ ಲೂಸ್ ಇಟ್ಸ್ ಶೇಪ್, ಅಂದರೆ ಅದು ಒಳ್ಳೆ ಕಾಂಪ್ಯಾಕ್ಟ್ನೆಸ್ ಇರಬೇಕು ಅದಕ್ಕೆ. ಅದೇ ಥರ ಅದರ ಒಳಗಡೆ ಸೌಂಡ್ ಮಾಡಿದಾಗ ರಿಡ್ಲಿಂಗ್ ಸೌಂಡ್ ಅಂತೀವಿ, ಒಂದು ರೋಬೋಸ್ ಸೌಂಡ್ ಆಗಿರಬೇಕು. ಆಮೇಲೆ ಅದರದ್ದು ಶೆಲ್ ವೆಯ್ಟ್ ಆಲ್ಮೋಸ್ಟ್ 0.4 grams ಜಾಸ್ತಿ ಇದ್ದರೆ ಒಳ್ಳೆ ಗೂಡು ಅಂತ. ಅದೇ ಥರ ಕಕೂನ್ ವೆಯ್ಟ್ ಆಲ್ಸೋ 1.4-1.5 grams ಆ್ಯಂಡ್ ಎಬೋ ಇತ್ತು ಅಂದರೆ ಅದು ಒಳ್ಳೆ ಗೂಡು ಅಂತ. ಆಮೇಲೆ ಈ ಶೆಲ್ ವೆಯ್ಟು ಕಕೂನ್ ವೆಯ್ಟ್ ಅದು ರೇಷಿಯೋ ಇದೆಯಲ್ಲ, ಅದು ಅರೌಂಡ್ ಇಫ್ ಇಟ್ ಈಸ್ ಮೋರ್ ದ್ಯಾನ್ 20-22% ಇದ್ದರೆ ಇಟ್ಸ್ ಎ ಗುಡ್ ಕಕೂನ್ ಅಂತ. ಅಂದರೆ ಮೋಸ್ಟ್ ಆಫ್ ದ ನಮ್ಮ ಸೆರಿಕಲ್ಚರ್ ಇಂಡಸ್ಟ್ರೀಲಿ ಎವ್ರಿಬಡಿ ಸ್ಪೀಕ್ಸ್ ಅಬೌಟ್ SR percentage, ಅಂದರೆ ಶೆಲ್ ರೇಷಿಯೋ ಪರ್ಸೆಂಟೇಜ್ ಅಂತ. ಆಮೇಲೆ ಕಕೂನ್ ಶೇಪ್ ಇದೆಯಲ್ಲ, ಅದು ನಮಗೆ ತುಂಬಾ ಇಂಪಾರ್ಟೆಂಟು. ಇಲ್ಲ ಓವೆಲ್ ಶೇಪ್ ಇರಬೇಕು, ಇಲ್ಲ ಡಂಬಲ್ ಶೇಪ್ ಇರಬೇಕು. ಅದೇ ಥರ ನಮಗೆ ನೆಕ್ಸ್ಟು ಫಿಲಮೆಂಟ್ ಲೆಂತ್, ಒಂದು ಗೂಡಿಂದ ನಮಗೆ ಮಲ್ಟಿ ವೋಲ್ಟೇನ್ ಆದರೆ ಅರೌಂಡ್ 600-700 meters ಬರುತ್ತೆ. ಅದೇ ಬಯೋಲ್ಟೀನ್ ಆದರೆ ನಮಗೆ 800-900 meters ಬರುತ್ತೆ. ಆಮೇಲೆ ನಾನ್ ಬ್ರೇಕಬಲ್ ಫಿಲಮೆಂಟ್ ಲೆಂತ್ ಅಂತೀವಿ. ನಾನ್ ಬ್ರೇಕಬಲ್ ಫಿಲಮೆಂಟ್ ಲೆಂತ್ ಅಂದರೆ ಸ್ಪಿನ್ನಿಂಗ್ ಟೈಮಲ್ಲಿ ತುಂಬ ಟೆಂಪರೇಚರ್ ಜಾಸ್ತಿ ಆಗಿ, ಇಲ್ಲ ಮಳೆ ಜಾಸ್ತಿ ಆಗಿ, ಹ್ಯುಮಿಡಿಟಿ ಜಾಸ್ತಿ ಆದರೆ ನಮಗೆ ಹೇಗೆ ಟೆಂಪರೇಚರ್ ವೇರಿಯೇಷನಿಂದ ಅನ್ಕಂಫರ್ಟಬಲ್ ಫೀಲ್ ಆಗ್ತೀವೋ ಅದೇ ಥರ ಸಿಲ್ಕ್ ವರ್ಮ್ ಆಲ್ಸೋ ಅದಕ್ಕೂ ಅನ್ಕಂಫರ್ಟಬಲ್ ಫೀಲ್ ಆಗಿ ಇಟ್ ಸ್ಟಾಪ್ ಸ್ಪಿನ್ನಿಂಗ್, ಆಗ ಬ್ರೇಕ್ಸ್ ನಮಗೆ ಉಂಟಾಗುತ್ತೆ. ಈ ಬ್ರೇಕ್ಸಿಂದ ನಮಗೆ ಕ್ವಾಲಿಟಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಅದರದ್ದು ನಾನ್ ಬ್ರೇಕಬಲ್ ಫಿಲಮೆಂಟ್ ಲೆಂತ್ ಜಾಸ್ತಿ ಮೀಟರ್ಸ್ ಇತ್ತು ಅಂದರೆ ಇಟ್ಸ್ ಎ ಗುಡ್ ಕಕೂನ್, ಕಡಿಮೆ ಮೀಟರ್ಸ್ ಇತ್ತು ಅಂದರೆ ಲೋ ಕ್ವಾಲಿಟಿ ಗೂಡು ಅಂತ. ಅದೇ ಥರ ರಾ ಸಿಲ್ಕ್ ಪರ್ಸೆಂಟೇಜ್ ಅಂತೀವಿ, ಅಂದರೆ ನಾವು ಒಂದು ಗೂಡಲ್ಲಿ ನಾವು ಎಷ್ಟು ಸಿಲ್ಕ್ ತೆಗಿತೀವಿ ಅದು ಪರ್ಸೆಂಟೇಜ್ ಮೇಲೆ ಅರೌಂಡ್ 15-20% ತೆಗೆದ್ರೆ ದಟ್ ಈಸ್ ವೆರಿ ಗುಡ್ ಅಂತ. ಯಾಕೆ ಅಂದರೆ 80% ಹತ್ತತ್ರ ಪ್ಯೂಪಲ್ ವೆಯ್ಟ್ ಇರುತ್ತೆ, ಅದು ಪ್ಯೂಪಲ್ ವೆಯ್ಟನ್ನು ನಾವು ಅದನ್ನು ಉಪಯೋಗಿಸೋಕ್ಕಾಗಲ್ಲ ಸಿಲ್ಕಲ್ಲಿ ರೀಲಿಂಗಲ್ಲಿ. ನೆಕ್ಸ್ಟು ಅದೇ ಥರ ರೀಲೆಬಿಲಿಟಿ ಪರ್ಸೆಂಟೇಜ್, ಅಂದರೆ ರೀಲೆಬಿಲಿಟಿ ಪರ್ಸೆಂಟೇಜ್ ಅಂದರೆ ಈಗ ನಾನು 100 ಗೂಡು ತೊಗೊಂಡ್ರೆ ಲಾಸ್ಟ್ ಲೇಯರ್ವರೆಗೂ ಎಷ್ಟು ಗೂಡು ನಾನು ಉಪಯೋಗಿಸ್ಬೋದು ಅಂದರೆ ತೆಗಿಬೋದು ದಾರನ ಅಂತ. ಅಂದರೆ ನಾವು ಮಲ್ಟಿ ವೋಲ್ಟೇನ್ ಕಕೂನ್ಸ್ಗಾದರೆ ಅರೌಂಡ್ 60-70% ಅಷ್ಟೇ ಆಗೋದು. ಅದೇ ಥರ ಕ್ರಾಸ್ ಬ್ರೀಡ್ಗೆ ಅರೌಂಡ್ 80-82% ಆಗುತ್ತೆ. ಬಯೋಲ್ಟೀನ್ಗೆ ಅರೌಂಡ್ 90-92%ವರೆಗೂ ನಾವು ಕಂಪ್ಲೀಟ್ ರೀಲ್ ಮಾಡ್ಬೋದು. ಸೊ ರೀಲಬಿಲಿಟಿ ಪರ್ಸೆಂಟೇಜ್ ಏನು ಹೇಳುತ್ತೆ ಅಂದರೆ ಇಟ್ಸ್ ಎ ಪ್ಯೂರ್ಲಿ ಕ್ವಾಲಿಟಿ ಆಫ್ ಕಕೂನ್ ಹೇಗಿದೆ ಅಂತ ಗೊತ್ತಾಗುತ್ತೆ ನಮಗೆ. ಇನ್ನೊಂದು ಏನಂತಂದರೆ ರೆಂಡಿಟಾ ಅಂತ. ರೆಂಡಿಟಾ ಅಂದರೆ ನಾವು ಒಂದು ಕೆಜಿ ದಾರ ತೆಗೆಯೋದಕ್ಕೆ ಎಷ್ಟು ಕೆಜಿ ಗೂಡು ಬೇಕು ನಮಗೆ. ಬಯೋಲ್ಟೀನ್ಗಾದರೆ ಅರೌಂಡ್ 6-6.5 kg ಗೂಡು ಬೇಕು, ದಟ್ ಈಸ್ 6.5 kg. ಮಲ್ಟಿ ವೋಲ್ಟೀನ್ಗಾದರೆ 7.5 kg. ಅದೇ ಥರ ವಾಟ್ ಈಸ್ ಅಂದರೆ ನಾವು ಸಿಲ್ಕ್ ಫಿಲಮೆಂಟ್ ಸೈಜ್ ಇದೆಯಲ್ಲ ಅದನ್ನು ನಾವು ಹೇಗೆ ಮೆಷರ್ ಮಾಡ್ತೀವಿ ಅಂದರೆ 9,000 meters ಲೆಂತ್ ತೊಗೊಂಡು ಅದನ್ನು ತೂಕ ಹಾಕಿದ್ರೆ ಎಷ್ಟು ಗ್ರಾಮ್ ಬರುತ್ತೋ. ಸಪೋಸ್ ಇಫ್ ಐ ಗೆಟ್ 2 grams ಅದಕ್ಕೆ 2 denier ಅಂತೀವಿ. 25 gram ಬಂತು ಅಂದರೆ 25 ಅಂತೀವಿ. ಆದರೆ 2 ಅನ್ನೋದು ವೆರಿ ಫೈನ್, 25 ಅನ್ನೋದು ಕೋರ್ಸ್ ಅಂತ. ಸೊ ಈಗ ನಮಗೆ ಜಾಸ್ತಿ ಬೇಕು ಸೈಜ್ ಆಫ್ ಇದು ಯಾರು ಸೈಜ್ ಬೇಕು ಅಂದರೆ ನಾವು 4-5 ಗೂಡನ್ನ ಎಕ್ಸ್ಟ್ರಾ ಮಾಡ್ಕೋಬೋದು, ಇಲ್ಲ 4-5 ದಾರನೇ ಸೇರಿಸ್ಬಿಟ್ಟು ಡಬಲ್ ಮಾಡಿ ಟ್ವಿಸ್ಟ್ ಮಾಡ್ಕೋಬೋದು. ಸೊ ನೆಕ್ಸ್ಟ್, ಮೈಸೂರಲ್ಲಿ ಈ ಲಾಸ್ಟ್ ಒಂದು 200 ವರ್ಷದಿಂದ ಮೈಸೂರು ಫೇಮಸ್ ಫಾರ್ ಸೆರಿಕಲ್ಚರ್. ಬ್ರಿಟಿಷರ್ಸ್ ಎಷ್ಟು ಎಸ್ಟಾಬ್ಲಿಷ್ ಮಾಡಿದ್ರು, ಸೋ ಮೆನಿ ಕಾಂಪೋಸಿಟ್ ಫ್ಯಾಕ್ಟ್ರೀಸು ಇನ್ ಆ್ಯಂಡ್ ಅರೌಂಡ್ ಮೈಸೂರು. ಅದರಲ್ಲಿ ಕೆಲವು ನಮ್ಮಲ್ಲಿ ಪ್ಯೂರ್ ಮೈಸೂರು ಅಂತ ಒಂದು ಮಲ್ಟಿ ವೋಲ್ಟೇನ್ ರೇಸ್ ಇತ್ತು. ಅದರಲ್ಲಿ ಏನಂತಂದರೆ ಶೆಲ್ ರೇಷಿಯೋ ತುಂಬಾ ಕಡಿಮೆ ಇತ್ತು, ಆಲ್ಮೋಸ್ಟ್ ಒನ್ 13% ಇತ್ತು. ಹಾಗಾಗಿ ನಮಗೆ ಫಿಲಮೆಂಟ್ ಲೆಂತ್ ಅರೌಂಡ್ 200-250 meters ಇರೋದು, ಆ್ಯಂಡ್ ರೆಂಡಿಟಾ ಆಲ್ಮೋಸ್ಟ್ 15 kg ಬೇಕಿತ್ತು ನಮಗೆ ಒಂದು ಕೆಜಿ ದಾರ ತೆಗಿಯೋಕ್ಕೆ. ಸೊ ಅದರಲ್ಲಿ ನಮಗೆ ಬಿಕಾಸ್ ಶೆಲ್ ವೇಟು ಮತ್ತು ಶೆಲ್ ರೇಷಿಯೋ ಎಲ್ಲ ಕಡಿಮೆ ಇದ್ದಿದ್ದರಿಂದ ನಾವು ಅದನ್ನು ಒಳ್ಳೆ ಮಿಷಿನರೀಸಲ್ಲಿ ಪ್ರೋಸೆಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ವಿ ವರ್ ಓನ್ಲಿ ಪ್ರೋಸೆಸಿಂಗ್ ಆನ್ ಮೇ ಲೋಯೆಸ್ಟ್ ಕ್ವಾಲಿಟಿ ಗ್ರೇಡ್ ಮಿಷಿನರೀಸ್. ನೆಕ್ಸ್ಟ್ ಏನಂತಂದರೆ ಜಾಪನೀಸ್ ಜೊತೆ ನಮ್ಮ CSRTI ಮೈಸೂರಲ್ಲಿ ರಿಸರ್ಚ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 3-3.5 decades ಆಗಿದ್ಮೇಲೆ ನಮ್ಮಲ್ಲಿ ಬಯೋಲ್ಟೀನ್ ರೈಸಸ್ ತುಂಬಾ ಕಮರ್ಷಿಯಲಿ ನಮ್ಮ ರೈತರುಗಳಿಗೆ ರೀಲರ್ಸ್ಗೆಲ್ಲ ತುಂಬಾ ಲಾಭ ಮಾಡಿಕೊಟ್ಟಿದೆ. ಈ ಇದರಲ್ಲಿ ಶೆಲ್ ರೇಷ್ಯೋ ಇಟ್ ಹ್ಯಾಸ್ ಇನ್ಕ್ರೀಸ್ ಟು 20-22%. ಆಮೇಲೆ ಫಿಲಮೆಂಟ್ ಲೆಂತ್ ಆಲ್ಮೋಸ್ಟ್ 800-900 meters ಬರುತ್ತೆ. ಅದೇ ಥರ ರೆಂಡಿಟಾ ಆಲ್ಮೋಸ್ಟ್ 6.5 ಒಳಗಡೆ ಬರ್ತಾ ಇದೆ. ಆ್ಯಂಡ್ ರೀಲಬಿಲಿಟಿ ಪರ್ಸೆಂಟೇಜ್ ಆಲ್ಸೋ ಇಟ್ ಈಸ್ ಆಲ್ಮೋಸ್ಟ್ 92% ಬರ್ತಾ ಇದೆ. ಆ್ಯಂಡ್ ವಿ ಕ್ಯಾನ್ ಕಮರ್ಷಿಯಲಿ ವಿ ಕ್ಯಾನ್ ಗಿವ್ ಪ್ರಾಫಿಟಬಲ್ ಇಂಡಸ್ಟ್ರಿಯಲ್ ಇದು ಸಪೋರ್ಟ್ ಕೊಡ್ತಾ ಇದ್ದೀವಿ. ಆಮೇಲೆ ಈಗ ರೈತರಿಂದ ಗೂಡು ಪರ್ಚೇಸ್ ಮಾಡಿದ್ಮೇಲೆ ನಾವು ಏನು ಮಾಡ್ತೀವಿ ಅಂದರೆ ಅದನ್ನು ಇಮ್ಮಿಡಿಯೇಟಾಗಿ ಹಾಟ್ ಏರ್ ಡ್ರೈಯರಲ್ಲಿ 5 hours ಅದನ್ನು ಇಟ್ಟರೆ ಅಟ್ ಇನ್ಷಿಯಲಿ ಅಟ್ 110 degrees, ಲೇಟರ್ ಆನ್ ಒಂದು 5 hoursಲ್ಲಿ 10 degrees ರಿಡ್ಯೂಸ್ ಮಾಡಿ ಆಲ್ಮೋಸ್ಟ್ 100 kg ನಾನು ಗೂಡಿಟ್ಟರೆ 65 kgs ಆಫ್ ವಾಟರ್ ವಿಲ್ ಬಿ ಎವಾಪರೇಟೆಡ್. 35 kgs ಆಫ್ ಕಕೂನ್ ಐ ಕ್ಯಾನ್ ಕೀಪ್ ಇಟ್ ಫಾರ್ ಆಲ್ಮೋಸ್ಟ್ 2-3 weeks ವಿ ಕ್ಯಾನ್ ಪ್ರಾಪರಾಗಿ ಸ್ಟೋರ್ ಮಾಡ್ಬೋದು. ರೈತ ಬಾಂಧವರೇ ಗಮನಿಸಿ, ಕರ್ನಾಟಕ ರಾಜ್ಯದಾದ್ಯಂತ ಶೋಕಾಚರಣೆ ಘೋಷಣೆ ಆಗಿರುವ ಪ್ರಯುಕ್ತ ನಾಳೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ ಏರ್ಪಾಡಾಗಿದ್ದ ಮೇವು ಮೆಲುಕು ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭವನ್ನು ಇದೇ ತಿಂಗಳ 17ನೇ ತಾರೀಕು ಮಂಗಳವಾರ ಬೆಳಿಗ್ಗೆ 10 ಗಂಟೆಗೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ ನಡೆಸಲಾಗುತ್ತಿದೆ. ರೈತ ಬಾಂಧವರು ಈ ಬದಲಾವಣೆಯನ್ನು ಗಮನಿಸಬೇಕಾಗಿ ಈ ಮೂಲಕ ಕೋರಲಾಗಿದೆ. ಈಗ ಸಿಲ್ಕ್ ಎಕ್ಸ್ಟ್ರಾಕ್ಷನ್ ಬಗ್ಗೆ ಮಾತಾಡೋಣ ಅಂದರೆ ಹಳೆಯ ಮೆಥಡ್ಗಳಲ್ಲಿ ಚರ್ಕ ಇತ್ತು. ಚರ್ಕದಲ್ಲಿ ಏನಂತಂದರೆ ಸಿಲ್ಕ್ ಫಿಲಮೆಂಟ್ ಅದರಲ್ಲಿ ನಮಗೆ ಕಕೂನ್ನ ಇದರಲ್ಲಿ ಒಂದೇ ಬೇಸಿನಲ್ಲಿ ಕುಕಿಂಗು ಮಾಡ್ತಿದ್ವಿ, ಅಲ್ಲೇ ರೀಲಿಂಗು ಮಾಡ್ತಿದ್ವಿ. ಮತ್ತು ಚರ್ಕ ತುಂಬ ಹೈ ಸ್ಪೀಡಲ್ಲಿ ಓಡ್ತಾ ಇತ್ತು, ಅದಕ್ಕೆ ಬ್ರೇಕ್ಸ್ ಏನೂ ಇರಲಿಲ್ಲ. ಸೊ ಅದರಲ್ಲಿ ನಮಗೆ ಸಿಲ್ಕ್ ಕ್ವಾಲಿಟಿ ಮೇಲೆ ಕಂಟ್ರೋಲ್ ಇರಲಿಲ್ಲ. ಮತ್ತು ಈಗ ನಾವು ಏನಾದರೂ ಬ್ರೇಕ್ಸ್ ಆದರೆ ನಮಗೇನು ಅದನ್ನು ಸ್ಟಾಪ್ ಮಾಡೋಕ್ಕೂ ಆಗ್ತಿರಲಿಲ್ಲ. ಹಾಗಾಗಿ ವಿ ವರ್ ಗೆಟಿಂಗ್ ಆಲ್ಮೋಸ್ಟ್ ಒಂದು ಕಡೆ ಸಣ್ಣ ದಾರ, ಇನ್ನೊಂದು ಕಡೆ ದಪ್ಪ ದಾರ, ಈ ಥರ ಬರೋದು. ಇದನ್ನು ಕ್ವಾಲಿಟಿ ವೈಸ್ ಇಂಟರ್ನ್ಯಾಷನಲ್ ರಿಜೆಕ್ಟೇಬಲ್ ಗ್ರೇಡ್ ಅಂತ ಹೇಳ್ಬಿಡೋರು. ಈಗ ಮಿಕ್ಕಿದ ದಾರಕ್ಕೆ 5,000 ರೂಪಾಯಿ ಇದ್ದರೆ ಚರ್ಕ ಸಿಲ್ಕ್ಗೆ 3,000 ರೂಪಾಯಿ ಕೊಡೋರು. ಬಟ್ ಆದರೆ ಚರ್ಕ ಸಿಲ್ಕ್ ಸ್ಟಿಲ್ ಜನರು ಕೆಲವರೆಲ್ಲ ಇಷ್ಟಪಡ್ತಾರೆ, ಖಾದಿ ಎಫೆಕ್ಟ್ ಕೊಡುತ್ತೆ ಅಂತ. ಸ್ಟಿಲ್ ಇಟ್ ಈಸ್ ಅಂಡರ್ ಪ್ರೊಡಕ್ಷನ್. ಕೊಳ್ಳೇಗಾಲ ಮತ್ತು ಚಾಮರಾಜನಗರ ಇಲ್ಲೆಲ್ಲ ಸ್ಟಿಲ್ ಚರ್ಕ ಸಿಲ್ಕ್ ಈಸ್ ಪ್ರೊಡ್ಯೂಸ್ಡ್. ಚರ್ಕ ಅಂತಂದರೆ ನಮಗೆಲ್ಲ ಗೊತ್ತಿರೋದು ಈ ಮಹಾತ್ಮ ಗಾಂಧೀಜಿಯವರು ಬಳಸ್ತಾ ಇದ್ದಂತಹ ಚರ್ಕ. ಈ ಸಿಲ್ಕನ್ನು ತೆಗೆಯೋದು ಅಂಥದ್ದೇ ಚರ್ಕನ ಅಥವಾ ಇದರಲ್ಲಿ ಚರ್ಕ ಅಂದರೆ ಬೇರೆ ಥರ ಇರುತ್ತೆ? ಇದು ಬೇರೆ ಥರ, ಬಟ್ ಪ್ರಿನ್ಸಿಪಲ್ ಎಲ್ಲ ಒಂದೇ. ಬಟ್ ಇದರಲ್ಲಿ ಏನಂತಂದರೆ ಚರ್ಕಲ್ಲಿ ವಾಟರ್ ಒಂದು ಬೇಸಿನಲ್ಲಿ ಗೂಡು ಮತ್ತು ಇದನ್ನು ಬೇಯಿಸ್ಬಿಟ್ಟು ಅಲ್ಲಿ ಬೇಯ್ತಾ ಇರುತ್ತೆ. ಅದನ್ನು ನಾವು ಇದ್ರದ್ದು ವುಡನ್ ಸ್ವಿಫ್ಟ್ಗೆ ಫಾಸ್ಟಾಗಿ ಬಿಕಾಸ್ ಆಫ್ ದಟ್ ಸ್ಪೀಡ್ ವೇರಿಯೇಷನ್ನಿಂದ ಅದನ್ನು ವಿ ಪಾಸ್ ಥ್ರೂ ಸಮ್ ಕ್ರೈಜರ್ಸ್, ಅಂದರೆ ಅದರಲ್ಲಿ ಸ್ವಲ್ಪ ವಾಟರ್ನೆಲ್ಲ ತೆಗೆದುಬಿಡ್ತೀವಿ. ಹಾಗಾಗಿ ನಮಗೆ ಇದು ಸಿಗುತ್ತೆ. ಬಟ್ ಏನಂತಂದರೆ ಸಿಲ್ಕಲ್ಲಿ ನಾನು ಹೇಳಿದೆ ಸೆರಿಸಿನಲ್ಲಿ ಗಮ್ ಇರುತ್ತೆ ಅಂತ. ಅದು ಸೆರಿಸಿನ ಹಾಗೆಯೇ ಒದ್ದೆನಲ್ಲೇ ನಾವು ಡ್ರಿಲ್ ಮಾಡೋದ್ರಿಂದ ಮತ್ತು ಅದನ್ನು ವೈಂಡ್ ಮಾಡೋದ್ರಿಂದ ಅದು ಗಮ್ ಸ್ಪಾಟ್ಸ್ ಆಗಿ ಬಂದ್ಬಿಡುತ್ತೆ, ಅಂದರೆ ಒಂದಕ್ಕೆ ಒಂದು ಅಂಟ್ಕೊಂಬಿಡುತ್ತೆ. ಹಾಗಾಗಿ ನಮಗೆ ಲಾಸ್ಟಲ್ಲಿ ಎಳೆಗಳು ಬೇರೆ ಬೇರೆ ಆಗಿ ಅದರ ಸ್ಟ್ರೆಂತ್ ಕಡಿಮೆ ಇರುತ್ತೆ. ಕೈಯಿಂದನೇ ನೂಲ್ಬಹುದಾ ರೇಷ್ಮೆನೂ? ಕೈಯಿಂದನೇ ಮಾಡ್ಬೋದು. ಮಾಡ್ಬೋದು, ಓಕೆ. ಅಂದರೆ ಕೈಯಿಂದ ತೆಗೆದು ಅದರಿಂದ ಬಂದಂತಹ ನೂಲು ಒಂಥರ ಹ್ಯಾಂಡಿಕ್ರಾಫ್ಟ್ ಥರ ಅನಿಸುತ್ತೆ ಜನಕ್ಕೆ. ಹೌದು, ಹಾಗಾಗಿ ಚರ್ಕ ಸಿಲ್ಕಿಗೂ ಬೇಡಿಕೆ ಇದೆ ಅಂತೀರಿ ನೀವು? ಇದೆ. ಆಮೇಲೆ ಚರ್ಕದಲ್ಲಿ ಏನಂತಂದರೆ ಈಗ ಕೆಲವು ಗೂಡುಗಳು ಡಿಫೆಕ್ಟಿವ್ ಗೂಡಾಗಿ ಬರುತ್ತೆ ರೈತರ ಹತ್ರ. ಅದು ಡಿಫೆಕ್ಟಿವ್ ಗೂಡ್ ಅಂದರೆ ಏನಂದರೆ ಚಿಟ್ಟೆ ಬಂದ್ಬಿಟ್ಟಿರೋ ಗೂಡು, ಅದರಲ್ಲಿ ನಮಗೆ ಲೆಂತ್ ಜಾಸ್ತಿ ಸಿಗಲ್ಲ. ಆಮೇಲೆ ಕೆಲವು ಸಲ ಇದು ವರ್ಮ್ಸ್ ಬಂದ್ಬಿಟ್ಟಿರುತ್ತೆ, ನಮಗೆ ಫೀಲ್ಡಲ್ಲಿ ಸೊಪ್ಪು ಸಿಗಲ್ಲ, ಆವಾಗ ತಿನ್ ಶೆಲ್ ಅಂತ ಹೇಳ್ತೀವಿ. ಅದೇ ಥರ ಕೆಲವು ಸಲ ಗೂಡು ಕಟ್ಟಬೇಕಾದ್ರೆ ಎರಡು ಹುಳುಗಳು ಒಂದು ಮನೆಯಲ್ಲಿ ಸೇರ್ಕೊಂಬಿಟ್ಟು ಡಬಲ್ ಗೂಡು ಅಂತ ಆಗುತ್ತೆ. ಆಮೇಲೆ ನಮ್ಮ ಶೇಪ್ ಬೇಕಿರೋದು ಓವೆಲ್ ಶೇಪ್ ಆರ್ ಡಂಬೆಲ್ ಶೇಪು, ಆ ಶೇಪಲ್ಲಿ ಇರಲ್ಲ, ಅದಕ್ಕೆ ನಾವು ಡಿಫಾರ್ಮ್ಡ್ ಕಕೂನ್ಸ್ ಅಂತ, ಅದು ರೀಲ್ ಮಾಡೋಕ್ಕಾಗಲ್ಲ. ಅದೇ ಥರ ಈ ಊಜಿ ಫ್ಲೈ ಅಂತ ಹೇಳ್ತೀವಿ, ಆ ಊಜಿ ಫ್ಲೈ ಅಂದರೆ ಲಾರ್ವಾ ಸ್ಟೇಜಲ್ಲೇ ಊಜಿ ನೋಡ ಮೊಟ್ಟೆ ಇಟ್ಟು ಅದು ಗೂಡು ಆದಮೇಲೆ ಅದು ಆಚೆ ಕೊಡೋಗುತ್ತೆ ಫ್ಲೈ ಆಗಿ. ಹಾಗಾಗಿ ಅದು ನಮಗೆ ರೀಲಿಂಗ್ ಲೆಂತ್ ಸಿಗಲ್ಲ. ಅದೇ ಥರ ಮೆಲ್ಟ್ ಗೂಡು ಅಂತೀವಿ. ಏನು ಸರ್ ಮೆಲ್ಟ್ ಗೂಡು ಅಂದರೆ? ಅದು ವೈರಸ್ಸು ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿ ಅದು ಗೂಡು ಕಟ್ಟುತ್ತೆ ಹುಳ, ಆದರೆ ಅದು ಕಟ್ಟಿಬಿಟ್ಟು ಸತ್ತೋಗ್ಬಿಟ್ಟು ಅದ್ರದ್ದು ಲಿಕ್ವಿಡ್ಸ್ ಎಲ್ಲ ಕೊಳ್ತೋಗಿರ್ತಲ್ಲ, ಆ ಲಿಕ್ವಿಡ್ಸ್ ಎಲ್ಲ ಬಂದು ಅದನ್ನು ಸಿಲ್ಕನ್ನು ಹಾಳು ಮಾಡಿಬಿಡ್ತು. ಅದನ್ನು ನಾವು ಸಿಲ್ಕ್ ಬೇರೆ ಸಿಲ್ಕ್ ಜೊತೆ ಸೇರಿಸಿ ಗೂಡು ತೆಗೆದ್ರೆ ಸಿಲ್ಕ್ ಎಲ್ಲ ಕೆಟ್ಟೋಗುತ್ತೆ, ಹಾಳಾಗುತ್ತೆ. ಅದಕ್ಕೆ ನಾವು ಸಪರೇಟ್ ಆಗಿ ಚರ್ಕದಲ್ಲಿ ಓಡಿಸ್ಕೋಬಹುದು. ಡಿಫಾರ್ಮಿಟಿ ಇಷ್ಟೇನಾ? ಇಷ್ಟೇ. ಅಂದರೆ ಇದು ಡಿಫೆಕ್ಟಿವ್ ಕಕ್ಕನ್ನು ರೈತರು ಒಂದು ಕೇರ್ ತಗೋಬೇಕು. ಇದು 5% ಮೇಲೆ ಇದ್ರೆ ಕಮರ್ಷಿಯಲಿ ಅದು ವಯಬಲ್ ಅಲ್ಲ. ಅಂದ್ರೆ ನೀವು ಹೇಳ್ತಾ ಇರೋದು ಇಷ್ಟೆಲ್ಲ ಡಿಫಾರ್ಮಿಟಿ ಇದ್ರು ಚರ್ಕದಲ್ಲಿ ನೂಲ್ಬಹುದು, ಇದರಿಂದ ಇದನ್ನ ನೂಲ್ಬಹುದು. ಚರ್ಕದ ಅಡ್ವಾಂಟೇಜ್ ಇದೆ, ಚರ್ಕದ ಅಡ್ವಾಂಟೇಜ್ ಅಲ್ವಾ? ಈಗ ಚರ್ಕದಿಂದ ತೆಗೆದಂತಹ ನೂಲಿನಿಂದ ಬಟ್ಟೆ ನೇಯೋದು ಮಾಮೂಲಿ ಏನು ಹಳ್ಳಿ ಕಡೆ ಹಾಕೊಂಡಿರ್ತಾರಲ್ಲ ಮಗ್ಗ, ಅದರಿಂದಲೇ ಮಾಡಬೇಕಾ ಅಥವಾ ಈಗೆಲ್ಲ ಆಟೋಮೇಟೆಡ್ ಬಂದಿದಾವಲ್ಲ ನೇಯ್ಗೆ ಮಾಡೋದು ಅಂತ ಯಂತ್ರದಲ್ಲೂ ಚರ್ಕ ಸಿಲ್ಕ್ ಬಳಸ್ಬೋದಾ? ಬಟ್ಟೆಯಲ್ಲಿ ಎರಡು ಥರ ನೂಲಿರುತ್ತೆ, ಒಂದು ವಾರ್ಪ್ ಅಂತೀವಿ ಲೆಂತ್ ವೈಸ್ ಇದಕ್ಕೆ, ಅದೇ ಥರ ಇನ್ನೊಂದು ವೆಫ್ಟ್ ವೈಸಲ್ಲಿ ಚರ್ಕನ. ವಾರ್ಪ್ ವೈಸ್ಗೆ ವಿ ರಿಕ್ವೈರ್ ಹೈ ಯೂನಿಫಾರ್ಮ್ ಕ್ವಾಲಿಟಿ ಮೆಟೀರಿಯಲ್, ವೆಫ್ಟ್ ವೈಸ್ಗೆ ಸ್ವಲ್ಪ ಸಣ್ಣ ದಪ್ಪ ಇದ್ರೂ ನಡೆಯುತ್ತೆ. ಹಾಗಾಗಿ ವೆಫ್ಟ್ ವೈಸು ಮಾಡ್ಬೋದು. ಸೊ ಬಟ್ ಏನಂತಂದರೆ ಪವರ್ ಲೂಮ್ಸ್ಗಳಿಗೆ ಚರ್ಕ ಹಾಕಿದಾಗ ಸ್ವಲ್ಪ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ, ಯಾಕಂದರೆ ಹೈ ಸ್ಪೀಡಲ್ಲಿ ಅದು ಆಪ್ರೇಟ್ ಆಗಬೇಕಲ್ಲ. ಬಟ್ ನಾರ್ಮಲಿ ಹ್ಯಾಂಡ್ ಲೂಮ್ಸಲ್ಲಿ ಚರ್ಕನೇ ಉಪಯೋಗಿಸ್ತಾರೆ, ಈವನ್ ಸ್ಯಾರೀಸ್ಗೆ ಅದರ ಮೆಟೀರಿಯಲ್ ಖಾದಿ ಮೆಟೀರಿಯಲ್ಸ್ ಎಲ್ಲ ಚರ್ಕನೇ ದೇ ವಿಲ್ ಯೂಸ್. ನೀವು ಎರಡು ಹೇಳಿದ್ರಲ್ಲ, ಒಂದು ಯಾವುದು ವಾರ್ಪ್ ಅಂತ, ವಾರ್ಪ್ ಅಂತ, ಇನ್ನೊಂದು ವೆಫ್ಟ್ ಅಂತ, ಈಗ ತಾನಾಬಾನ ಅಂತ. ಓಕೆ. ಈಗ ಮಾಮೂಲಿ ಕೈಮಗ್ದಲ್ಲಿ ಎರಡಕ್ಕೂ ಚರ್ಕ ಸಿಲ್ಕನ್ನೇ ಬಳಸ್ತಾರ? ಹೌದಾ? ಹೌದು ಹೌದು. ಮೊದಲನೇ ತಾಂತ್ರಿಕತೆ ಇದ್ದಿದ್ದು ಚರ್ಕದಲ್ಲಿ ನೂಲ್ತಾ ಇದ್ದಿದ್ದು ಅಲ್ವಾ? ಆಮೇಲೆ ಸರಿ ಬ್ರೇಕ್ಸ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಚರ್ಕಾಗೆ, ಅಂದ್ರೆ ಚರ್ಕದ್ದು ಲೆಂತ್ ರಿಡ್ಯೂಸ್ ಮಾಡಿ ಅದಕ್ಕೆ ಫಿಲೇಚರ್ ಅಂತಾರೆ, ಫಿಲೇಚರ್ ಅಂತ ಅಥವಾ ಕಾಟೇಜ್ ಬೇಸಿನ್ ಅಂತ. ಕಾಟೇಜ್ ಬೇಸಿನಲ್ಲಿ ವಿ ಕ್ಯಾನ್ ಇಂಪ್ರೂವ್, ಅಂದರೆ ಇಂಡಿವಿಜುವಲ್ ಸ್ಟಾಪ್ ಇದು ಅಲ್ಲಿ ಒಂದು ಬೇಸಿನ್ಗೆ ಸ್ಟಾಪ್ ಮಾಡೋ ಥರ ಒಂದು ಬ್ರೇಕ್ ಸಿಸ್ಟಮ್ ಕೊಟ್ಟಿರ್ತಾರೆ. ಹಾಗಾಗಿ ನಾವು ಏನಾದರೂ ದಾರ ತೆಗಿಬೇಕಾದ್ರೆ ನೂಲು ಕಟ್ಟಾದರೆ ಅದನ್ನು ತಿರ್ಗಾ ಪುನಃ ಜೋಡಿಸಿ ಓಡಿಸಿದಾಗ ನಮಗೆ ವಾರ್ಪ್ ಕ್ವಾಲಿಟಿ ಸಿಲ್ಕ್ ಮಾಡ್ಕೋಬೋದು. ಬಟ್ ಅದರಲ್ಲಿ ಕುಕ್ಕಿಂಗ್ ಸಪ್ರೇಟ್ ಇರುತ್ತೆ, ಬೇರೆ ಕಡೆ ಕುಕ್ ಮಾಡಿಕೊಂಡು ಇದನ್ನು ಸಪ್ಲೈ ಮಾಡಬೇಕು. ಸೊ ಹಾಗಾಗಿ ನಮಗೆ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ಬಟ್ ಸ್ಟಿಲ್ ನಮಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕ್ವಾಲಿಟಿ ಅಷ್ಟು ಇಂಪ್ರೂವ್ ಆಗಲ್ಲ ಕಾಟೇಜ್ ಬೇಸಿನಲ್ಲಿ. ನೆಕ್ಸ್ಟು ಹೊಸ ಟೆಕ್ನಾಲಜಿಗಳು ಅಂದರೆ ಮಲ್ಟಿ ಎಂಡ್ ಟೆಕ್ನಾಲಜಿ ಅಂತ. ಮಲ್ಟಿ ಎಂಡ್ ಟೆಕ್ನಾಲಜಿಲಿ ಏನಂತಂದರೆ, ಒಂದು ಕುಕ್ಕಿಂಗ್ಗೇನೆ ದೇರ್ ಇಸ್ ಎ ಗೂಡನ್ನು ನಾವು ಸ್ಟೈಫಲ್ ಮಾಡಿ ಅದನ್ನು ಸ್ಟೋರ್ ಮಾಡಿಟ್ಟಿರ್ತೀವಲ್ಲ, ಅದನ್ನು ಪ್ರಾಪರ್ ಕುಕ್ಕಿಂಗಲ್ಲಿ ಅದರಲ್ಲಿ ಏರ್ ಇರುತ್ತಲ್ಲ ಅದನ್ನು ತೆಗೆದುಬಿಟ್ಟು ನಾವು ವಾಟರ್ನ ಫಿಲ್ ಮಾಡಿಸ್ತೀವಿ ಥ್ರೂ ಟೆಂಪರೇಚರ್ ವೇರಿಯೇಷನ್ಸಿಂದ. ಅಂದರೆ ಫಸ್ಟು ಲೋ ಟೆಂಪರೇಚರಲ್ಲಿ ಹೀಟ್ ಮಾಡಿದ್ರೆ ಅರೌಂಡ್ 60-65 ಡಿಗ್ರೀಸಲ್ಲಿ, ಅದನ್ನು ಗ್ರ್ಯಾಜುವಲ್ ಆಗಿ ಅರೌಂಡ್ 80 ಡಿಗ್ರೀಸ್ವರೆಗೂ ತೊಗೊಂಡು ಹೋದರೆ, ಆಮೇಲೆ ಅದನ್ನು ಇಫ್ ಯು ಸಡನ್ಲಿ ರೆಡ್ಯೂಸ್ ಬೈ ಅನದರ್ 10 ಡಿಗ್ರೀಸ್ ಏನಾಗುತ್ತೆ, ಒಳಗಡೆ ಏರ್ ಇರೋದೆಲ್ಲ ಹೋಗ್ಬಿಟ್ಟು ವಾಟರ್ ವಿಲ್ ಪೆನಿಟ್ರೇಟ್, ಆಗ ನಾವು ಬಾಯ್ಲ್ ಮಾಡಿದಾಗ ಯೂನಿಫಾರ್ಮ್ ಕುಕ್ಕಿಂಗ್ ಆಗುತ್ತೆ. ಇದರಿಂದ ನಮಗೆ ಏನಾಗುತ್ತೆ, ವೇಸ್ಟೇಜ್ ಕಡಿಮೆ ಆಗುತ್ತೆ, ಆ್ಯಂಡ್ ಆಲ್ಸೋ ವಿ ಸ್ಟಾರ್ಟ್ ಗೆಟಿಂಗ್ ಯೂನಿಫಾರ್ಮ್ ಲೆಂತ್ ಇದು. ಸೊ ಮಲ್ಟಿ ಎಂಡಲ್ಲಿ ಮಿಷಿನರೀಸಲ್ಲಿ ಇಂಡಿವಿಜುವಲಿ ದಾರ ಏನಾದರೂ ಒಂದು ನೂಲ್ ಕಟ್ಟಾದ್ರೂ ಅದೊಂದು ಮಾತ್ರ ಸ್ಟಾಪ್ ಮಾಡಿ ಮಿಕ್ಕಿದ ಮಿಷಿನರೀಸ್ ಓಡ್ತಾ ಇರುತ್ತೆ. ಸೊ ಹಾಗಾಗಿ ಪ್ರೊಡಕ್ಷನ್ ಲಾಸ್ ಆಗಲ್ಲ, ಮತ್ತು ಕ್ವಾಲಿಟಿನೇ ತುಂಬಾ ಇಂಪ್ರೂವ್ ಆಗುತ್ತೆ. ಇಂಟರ್ನ್ಯಾಷನಲಿ ಗ್ರೇಡೇಬಲ್ ಸಿಲ್ಕ್ ವಿ ಕ್ಯಾನ್ ಸ್ಟಾರ್ಟ್ ಗೆಟಿಂಗ್. ಅದೇ ಥರ ಆಟೋಮ್ಯಾಟಿಕ್ ರೀಲಿಂಗ್ ಮಿಷಿನಲ್ಲಿನೂ ಅಷ್ಟೇ, ಆಟೋಮ್ಯಾಟಿಕ್ ರೀಲಿಂಗ್ ಮಿಷಿನಲ್ಲಿ ತುಂಬ ಸ್ಲೋ ಸ್ಪೀಡಲ್ಲಿ ಆಟೋಮ್ಯಾಟಿಕ್ ರೀಲಿಂಗ್ ಮಿಷಿನ್ ಓಡೋದ್ರಿಂದ ಆ್ಯಂಡ್ 60% ನಮಗೆ ಲೇಬರ್ ರಿಕ್ವೈರ್ಮೆಂಟ್ ಕಡಿಮೆ ಆಗುತ್ತೆ. ಸೊ ಇದರಲ್ಲಿ ನಮಗೆ ವಿ ಕ್ಯಾನ್ ಪ್ರೊಡ್ಯೂಸ್ ಅಪ್ ಟು ಮೋರ್ ದ್ಯಾನ್ 3A-4A ಇಂಟರ್ನ್ಯಾಷನಲಿ ಗ್ರೇಡೇಬಲ್ ಸಿಲ್ಕ್ವರೆಗೂ ತೆಗಿಬೋದು. ಆಮೇಲೆ ಸಿಲ್ಕ್ ನಾವು ಯಾವ ಥರ ದಾರ ತೆಗಿತೀವಿ ಅಂತ, ಈಗ ನನಗೆ ಮೈಸೂರು ಸಿಲ್ಕ್ ಸ್ಯಾರಿ ಹೋದರೆ ಶೋರೂಮ್ಗೆ ಅವರು 26 ಡೀನಿಯರ್ ಅಂತ ಹೇಳಿದೆ ನಾನು ತಮಗೆ, ಅಂದರೆ 26-28 ಡೀನಿಯರ್ ಅಂತಂದರೆ ಅಲ್ಲಿ ನಮಗೆ ಅವರು ಆ ಸ್ಪೆಸಿಫಿಕೇಶನ್ ಕೊಡ್ತಾರೆ ಆ ಸೈಜದು ದಾರ ಬೇಕು ಅಂತ. ನಾನು ಇಂಡಿವಿಜುವಲ್ ಕಕ್ಕೊಂದು ದಾರ ಡೀನಿಯರ್ ಸೈಜ್ ನೋಡ್ಬಿಟ್ಟು ನಾನು ಎಷ್ಟು ಗೂಡ್ ಆಡಿಸ್ಬೇಕು ಅದ್ರ ಮೇಲೆ ಡಿಸೈಡ್ ಮಾಡ್ತೀನಿ. ಅದೇ ಥರ ಬನಾರಸ್ ಸ್ಯಾರಿ, ಕಾಂಚೀಪುರಂ ಸ್ಯಾರಿ, ಅವಕ್ಕೆಲ್ಲ 20-22 ಡೀನಿಯರ್ ವಾರ್ಪಿಗೆ ಬೇಕು. ಆಮೇಲೆ ಮೊಳಕಾಲ್ಮೂರು ಸ್ಯಾರಿ, ಆರ್ನಿ ಸ್ಯಾರಿ ಇವೆಲ್ಲ ಅಂದರೆ ಒಂದೊಂದು ಸೀರೆಗೂ ಒಂದೊಂದು ಡೀನಿಯರ್ ಇರೋ ಸೈಜ್ ಇದು ವಾರ್ಪಲ್ಲಿ. ವಾರ್ಪ್ ಅಂದರೆ ಅಡ್ಡನ ಉದ್ದನ? ಉದ್ದ ಉದ್ದ ಉದ್ದ. ಓಕೆ, ಅಂದರೆ ಈಗ ವಾರ್ಪ್ ಇದು ಲೆಕ್ಕ ಜೊತೆಗೆ ಈಗ ತವೇನ್ ಡೀನಿಯರ್ ಅಂದ್ರಲ್ಲ, ಅಂದರೆ ಒಂದು ರೇಷ್ಮೆ ನೂಲು ಎಷ್ಟು ಗೂಡಿನ ನೂಲಿನಿಂದ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಲ್ವಾ ಇದನ್ನ ಹೇಳೋದು ಡೀನಿಯರ್ ಅಂದರೆ. ಓಕೆ, ಈಗ 22 ಡೀನಿಯರ್ ಅಂದರೆ 22 ಗೂಡಿನ ನೂಲನ್ನು ಸೇರಿಸಿ ಒಂದು ಎಳೆ ಆಗಿದೆ ಅಂತಲ್ಲ? ಇಲ್ಲ, 22 ಗೂಡು ಅಂದರೆ ಒಂದು ಡೀನಿಯರ್, ಒಂದು ಗೂಡ್ದು 2.5-2.6 ಡೀನಿಯರ್ ಇರುತ್ತೆ. ಸೊ ಅಂದರೆ ನಾವು ಇಲ್ಲಿ ಕ್ಯಾಲ್ಕುಲೇಟ್, ಈಗ 27 ಡೀನಿಯರ್ಗೆ ನನಗೆ ಎಷ್ಟು ಬೇಕು? ಓಕೆ, ಸೊ ಆಲ್ಮೋಸ್ಟ್ ಒಂದು 10 ಗೂಡು ಬರ್ಬೋದು. 10 ಗೂಡು ಅಲ್ವಾ, 10 ಗೂಡಿನ ಒಂದೊಂದು ಎಳೆಯನ್ನ ಸೇರಿಸಿ ಅದನ್ನ ಟ್ವಿಸ್ಟ್ ಮಾಡಿ ಒಂದು ನೂಲ್ ಮಾಡ್ತೀರಿ? ಟ್ವಿಸ್ಟ್ ಇಲ್ಲ, ಅದರಲ್ಲಿ ಬಿಸಿನೀರಲ್ಲಿ ನಾ ಹೇಳಿದೆ ಸೆರಿಸಿನಲ್ಲಿ ಗಮ್ ಇರುತ್ತೆ. ಓಕೆ, ನಾವು ಅದನ್ನ ಒಂದು ಕ್ರಾಯಿಜರ್ ಮೂಲಕ ಓಡಿಸ್ತೀವಿ ಅದನ್ನ. ಸರಿ, ಅದರಲ್ಲಿ ಎರಡು ಕೆಲಸ ಆಗುತ್ತೆ ಕ್ರಾಯಿಜರ್ ಅಲ್ಲಿ, ಒಂದು ನೀರನ್ನ ತೆಗೆಯುತ್ತೆ, ಇನ್ನೊಂದು ಅದನ್ನ ಒಂದಕ್ಕೊಂದು ಫಿಲಮೆಂಟ್ಸ್ಗಳು ಅಂಟ್ಕೊಳ್ಳೋ ತರ ಮಾಡುತ್ತೆ. ಸೊ ಹಾಗಾಗಿ ನಮಗೆ ಒಳ್ಳೆ ಕೊಹೆಷನ್ ಇರುವಂತ ದಾರ ಸಿಗುತ್ತೆ. ಈ ಟ್ವಿಸ್ಟಿಂಗ್ ಅಂತೆಲ್ಲ ಹೇಳ್ತಾರಲ್ಲ, ಏನು ಹಾಕಿದ್ರೆ? ಈ ಟ್ವಿಸ್ಟಿಂಗ್ ಅಂದ್ರೆ ಈಗ ನಮಗೆ ಅದರಲ್ಲಿ ಸಿಲ್ಕ್ ಸ್ಯಾರೀಸ್ ಅಲ್ಲಿ ನಮಗೆ ಶಿಫಾನ್, ಜಾರ್ಜೆಟ್, ಈ ಥರ ಕ್ರೇಪ್, ಈ ಥರ ಎಲ್ಲ ನಮಗೆ ಸ್ಯಾರೀಸ್ ಬೇಕಾಗತ್ತೆ. ಓಕೆ, ಬಿಕಾಸ್ ಜನಕ್ಕೆ ದೇ ವಾಂಟ್ ವೆರೈಟೀಸ್. ಸೊ ಹಾಗಾಗಿ ಅದಕ್ಕೆ ವಾರ್ಪಲ್ಲಿ ನಾವೇನು ಮಾಡ್ತೀವಿ ಅಂದರೆ ಎರಡು ಎಳೆ ತಗೊಂಡು ಅದನ್ನು ಒಂದು ಝಡ್ ಡೈರೆಕ್ಷನ್ನಲ್ಲಿ ಟ್ವಿಸ್ಟ್ ಕೊಡ್ತೀವಿ, ಇಲ್ಲ ಎಸ್ ಡೈರೆಕ್ಷನ್ನಲ್ಲಿ ಟ್ವಿಸ್ಟ್ ಕೊಡ್ತೀವಿ. ಕೆಲವು ಸಲ ಏನಾಗುತ್ತೆ, ವಿ ವಾಂಟ್ ಥಿಕ್ಕರ್ ಫ್ಯಾಬ್ರಿಕ್ಸ್, ಅದಕ್ಕೆ ಎರಡು ಸೇರಿಸಿ ಎರಡು ಎಳೆಯನ್ನು ತೊಗೊಂಡು ಟ್ವಿಸ್ಟ್ ಕೊಡ್ತೀವಿ, ಇಲ್ಲ ಸಿಂಗಲ್ ಎಳೆಯಲ್ಲಿ ಟ್ವಿಸ್ಟ್ ಕೊಡ್ತೀವಿ. ಈ ಥರ ಟ್ವಿಸ್ಟ್ ವೇರಿಯೇಷನ್ಸಿಂದ ನಮ್ಮ ಫೀಲಿಂಗ್ಸ್ ಚೆನ್ನಾಗಿರುತ್ತೆ, ಬಟ್ಟೆ ಮೈ ಮೇಲೆ ಫ್ಯಾಬ್ರಿಕ್ ಫೀಲಿಂಗ್ ಚೆನ್ನಾಗಿರುತ್ತೆ. ರೈತ ಬಾಂಧವರೇ ಗಮನಿಸಿ, ಕರ್ನಾಟಕ ರಾಜ್ಯದಾದ್ಯಂತ ಶೋಕಾಚರಣೆ ಘೋಷಣೆ ಆಗಿರುವ ಪ್ರಯುಕ್ತ ನಾಳೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ ಏರ್ಪಾಡಾಗಿದ್ದ ಮೇವು ಮೆಲುಕು ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭವನ್ನು ಇದೇ ತಿಂಗಳ 17ನೇ ತಾರೀಕು ಮಂಗಳವಾರ ಬೆಳಿಗ್ಗೆ 10 ಗಂಟೆಗೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ ನಡೆಸಲಾಗುತ್ತಿದೆ. ರೈತ ಬಾಂಧವರು ಈ ಬದಲಾವಣೆಯನ್ನು ಗಮನಿಸಬೇಕಾಗಿ ಈ ಮೂಲಕ ಕೋರಲಾಗಿದೆ. ಸರ್, ರೇಷ್ಮೆ ಎಲ್ಲ ಒಂದೇ ಅಲ್ವಾ ಸರ್? ಆದರೆ ಈಗ ಮೈಸೂರು ಸಿಲ್ಕೆ ಬೇರೆ ಅಂತಾರೆ, ಕಾಂಚೀಪುರ ಬೇರೆ ಅಂತಾರೆ, ಬೇರೆ ಬೇರೆದು ಬೇರೆ ಬೇರೆ, ಹೇಗಾಗಕ್ಕೆ ಸಾಧ್ಯ ಸರ್ ಅಂತ? ಈಗ ಒಂದು ಝರಿ ಅಂತ ಒಂದು ಇದು ತಯಾರನೆ ಮಾಡ್ತೀವಿ ನಾವು, ಝರಿ, ಪ್ಯೂರ್ ಝರಿ. ಪ್ಯೂರ್ ಝರಿ ಅಂದರೆ ಸಿಲ್ಕ್ಗೆ, ಸಿಲ್ಕ್ ಅಂದರೆ 16-18 ಡೀನಿಯರ್ಗೆ, ಅಂದರೆ ಸಣ್ಣ ಸಿಲ್ಕ್ ದಾರಕ್ಕೆ ಸಿಲ್ವರ್ ಅಂಡ್ ಗೋಲ್ಡ್ ಎಲೆಕ್ಟ್ರೋಪ್ಲೇಟ್ ಮಾಡಿದ್ರೆ ಅದರದ್ದು ತೂಕ ಜಾಸ್ತಿ ಆಗುತ್ತೆ. ಓಕೆ. ಸೊ ಮೈಸೂರು ಸಿಲ್ಕಲ್ಲಿ ಚಿಕ್ಕ ಬಾಟಮ್ ಡಿಸೈನ್ ಇರುತ್ತೆ ಅಷ್ಟೇ. ಸರಿ. ಅದಕ್ಕೆ ಮಾತ್ರ ಗೋಲ್ಡ್, ಪ್ಯೂರ್ ಗೋಲ್ಡ್ ಯೂಸ್ ಮಾಡ್ತಾರೆ. ಹೌದಾ? ಹಾಂ. ಕಾಂಚೀಪುರಮಲ್ಲಿ ದೊಡ್ಡ ಬಾಟಮ್ ಮತ್ತು ಪಲ್ಲುಗೆ ಡಿಸೈನ್ಸ್ ಯೂಸ್ ಮಾಡ್ತಾರೆ. ಬನಾರಸ್ ಸ್ಯಾರಿಗೆ ಪೂರ್ತಿ ಬಾಡಿನಲ್ಲಿ ಗೋಲ್ಡ್ ಆ್ಯಂಡ್ ಸಿಲ್ವರ್ ಇರೋ ಡಿಸೈನ್ಸ್ ಯೂಸ್ ಮಾಡ್ತಾರೆ. ಬಿಕಾಸ್ ಆಫ್ ದೋಸ್ ಡಿಸೈನ್ಸು ಮತ್ತು ಇದು ಏರಿಯಾ ಸ್ಪೆಸಿಫಿಕ್ ಆಗಿರೋದ್ರಿಂದ ಎಲ್ಲನೂ ದಟ್ ಈಸ್ ವೆರೈಟಿನ ಹಾಗೆ ಕಂಡುಹಿಡಿಬೋದು. ಓಕೆ. ಅಂದರೆ ಚಿನ್ನನೂ ಕೂಡ ಎಳೆ ಥರ ಮಾಡ್ಬೋದಾ ಸರ್? ಅದಕ್ಕೆ ಬೇರೆ ತಾಂತ್ರಿಕತೆ ಇದೆಯನ್ನು. ಓಹೋ, ನೋಡಿ ಮತ್ತೆ ಎಷ್ಟು ಅದ್ಭುತವಾಗಿದೆ ಸರ್. ಈಗ ರೀಲಿಂಗ್ ತಾಂತ್ರಿಕತೆಗಳಲ್ಲಿ ಇನ್ನೇನಾದರೂ ಸುಧಾರಣೆಗಳು, ಬದಲಾವಣೆಗಳು? ಈಗ ಆಟೋಮ್ಯಾಟಿಕ್ ರೀಲಿಂಗಲ್ಲಿ ನಮಗೆ ಇಮಿಡಿಯೇಟ್ ಆಗಿ ಈಗ ಇಂಡಿಯಾದಲ್ಲೇ ಮಿಷಿನರೀಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ. ಮುಂಚೆ ಎಲ್ಲ ಚೈನೀಸ್, ಜಾಪನೀಸ್ ಅವರು ಮಾಡ್ತಿದ್ರು. ಸೊ ಮಲ್ಟಿ ಎಂಡ್ ರೀಲಿಂಗು ಅಷ್ಟೇ, ಸೆಂಟ್ರಲ್ ಸಿಲ್ಕ್ ಬೋರ್ಡಿಂದ ಒಂದು ಆಲ್ಮೋಸ್ಟ್ 1,000 ಮಲ್ಟಿ ಎಂಡ್ ರೀಲಿಂಗ್ ಮಿಷಿನ್ ಕೊಟ್ಟಿರಬೇಕು ನಾವು ಲಾಸ್ಟ್ ಒಂದು 10-15 ಇಯರ್ಸ್ ಅಲ್ಲಿ. ತುಂಬಾ ಚೆನ್ನಾಗಿ ನಡೀತಾ ಇದೆ. ಸರಿ. ಫೀಲ್ಡ್ ಅಲ್ಲೆಲ್ಲ ಡೂಯಿಂಗ್ ವೆರಿ ವೆಲ್. ಅಂದ್ರೆ ಈ ರೀಲಿಂಗ್ ತಾಂತ್ರಿಕತೆ ಈಗೇನು ಸದ್ಯಕ್ಕಿದೆ ಇದೇ ಉತ್ಕೃಷ್ಟವಾದ್ದು ಅಂತೀರಾ, ಅಥವಾ ಮುಂದಿನ ದಿನದಲ್ಲಿ ಇನ್ನೂ ಏನಾದರೂ ಹೊಸ ಸುಧಾರಣೆಗಳು ಇದರಲ್ಲಿ ಆಗಬಹುದಾ? ಇನ್ನು ಬಹಳಷ್ಟು ಸುಧಾರಣೆ ಆಗೋದು ಇದೆ. ಯಾಕೆಂದರೆ ಒಂದು ನಾವು ರೆಂಡಿಟಾ ಹೇಳಿದ್ನಲ್ಲ, 6.5 ಅಂದರೆ ಒಂದು ಕೆ ಜಿ ದಾರ ತೆಗಿಯೋಕ್ಕೆ 6.5 kg, ಅದನ್ನು ವಿ ಶುಡ್ ರೆಡ್ಯೂಸ್ ಇಟ್. ಅದೊಂದು. ನೆಕ್ಸ್ಟ್ ಏನಂತಂದರೆ ನಮ್ಮ ಗ್ರೇಡಿಂಗ್ ಇದೆಯಲ್ಲ, ಏನೇನು ಪ್ರೊಡ್ಯೂಸ್ ಮಾಡ್ತೀವಿ ದಟ್ ಶುಡ್ ಆಲ್ವೇಸ್ ಕಂಪೀಟ್ ವಿತ್ ಇಂಟರ್ನ್ಯಾಷನಲಿ ಗ್ರೇಡೇಬಲ್ ಸಿಲ್ಕ್ ಬೇರೆಯವ್ರ ಜೊತೆ. ಸೊ ಆವಾಗ ನಾವು ವಿಲ್ ಹ್ಯಾವ್ ಡಿಮ್ಯಾಂಡ್. ಈಗ ನಮಗೆ ಏನಂತಂದರೆ ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಆಗ್ತಿರೋ ಸಿಲ್ಕು ಈಗ ನಮಗೆ ಶಾರ್ಟೇಜ್ ಇದೆ. ಸೊ ಡಿಮ್ಯಾಂಡ್ ನಮ್ಮಲ್ಲೇ ಜಾಸ್ತಿ ಇದೆ. ಸರ್, ಈಗ ರೀಲಿಂಗಿನ ಮೂಲಕ ಹೊರಗಡೆ ಬರುವಂತಹ ನೂಲಿನ ಗುಣಮಟ್ಟಕ್ಕೆ ಮತ್ತು ಸೀರೆ, ಮಗ್ಗ ಆಗ್ಬೋದು ಅಥವಾ ನೇಯ್ಗೆ, ಅದಕ್ಕೂ ನೇರವಾದ ಸಂಬಂಧ ಏನಾದರೂ ಇದೆಯಾ? ಡೆಫಿನೆಟ್ ಆಗಿದೆ. ಯಾಕೆ ಅಂದರೆ ನಾವು ರೀಲಿಂಗಲ್ಲಿ ಒಳ್ಳೆ ದಾರ ತೆಗಿಲಿಲ್ಲ ಅಂದರೆ ನಮಗೆ ರೇಷ್ಮೆ ಸ್ಯಾರಿ ಕ್ವಾಲಿಟಿನೇ ಸರಿಗೆ ಬರಲ್ಲ. ಆಮೇಲೆ ಅವ್ರ ಪ್ರೊಡಕ್ಷನ್ನು ತೆಗಿಯೋಕ್ಕಾಗಲ್ಲ. ಯಾಕಂದರೆ ಅವ್ರಿಗೆ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಇದೆಯಲ್ಲ ಆ ವೀವಿಂಗ್ ಲೂಮ್ಸಲ್ಲಿ, ಅದು ಇಟ್ ಹ್ಯಾಸ್ ಟು ವಿಚ್ ಸ್ಟ್ಯಾಂಡ್ ಇದು. ಸೊ ನಮಗೆ ಹೈಯೆಸ್ಟ್ ಗ್ರೇಡ್ ಸೀರೆ ಕ್ವಾಲಿಟಿಯಲ್ಲಿ ನಮಗೆ ಅದು ಪ್ರಾಬ್ಲಮ್ ಆಗಲ್ಲ. ಈ ಮೋರ್ ಯೂನಿಫಾರ್ಮ್ ದಾರ ಅಂತಂದರೆ ನಮಗೆ ಅದರಲ್ಲಿ ಇಟ್ ಕ್ಯಾನ್ ವಿಚ್ ಸ್ಟ್ಯಾಂಡ್ ಹೈಯೆಸ್ಟ್ ಇದು ಟೆನಾಸಿಟಿ ಎಲಾಂಗೇಷನ್ ಪ್ರಾಪರ್ಟೀಸ್ ಎಲ್ಲ. ಓಕೆ. ಇನ್ನೂ ಏನಾದರೂ ವಿಚಾರಗಳಿದೆಯಾ ಸರ್ ಇದಕ್ಕೆ ಸಂಬಂಧಪಟ್ಟಂತೆ, ಹೊಸ ರೀಲಿಂಗ್ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ? ನಾವು ಆ್ಯಕ್ಚುಲಿ ನಾವು ಹೇಳಬೇಕು ಅಂದರೆ ನಾವು ಉದ್ದಿಮೆ ನಡೆಸೋದಕ್ಕೆ ಮತ್ತು ತಾಂತ್ರಿಕತೆ ಒಂದು ಟ್ರೈನಿಂಗ್ ಪೋರ್ಷನ್ನು ಇವೆಲ್ಲ ನಾವು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಮಾಡ್ತೀವಿ. ಸೊ ಯಾರಾದರೂ ಬಂದರೂ ನಾವು ಅವ್ರಿಗೆಲ್ಲ ದಯವಿಟ್ಟು ನಾವು ಕಂಪ್ಲೀಟ್ ಪ್ಯಾಕೇಜ್ ನಾವು ಇಂಡಸ್ಟ್ರಿ ಹ್ಯಾಕ್ ಸೆಟಪ್ ಮಾಡಬೇಕು. ಎಲ್ಲಿ ಏನೇನಿದೆ ಹೇಳ್ಬಿಡಿ ಸರ್ ನಿಮ್ಮಲ್ಲಿ, ನೋಡೋದಕ್ಕೆಲ್ಲವೂ ಸಿಗ್ತಾವ? ಇದನ್ನ ನಮ್ಮಲ್ಲಿ ಎಲ್ಲ ಮಲ್ಟಿ ಎಂಡ್ ಎಲ್ಲ ಇದೆ, ಟ್ರೈನಿಂಗ್ ಎಲ್ಲ ನಮ್ಮ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ಎಲ್ಲ ಇದೆ. ಅಂದರೆ ಈಗ ನೀವು ಇಲ್ಲಿವರೆಗೂ ಏನು ಹೇಳಿದ್ರಲ್ಲ, ಚರ್ಕ, ಮಲ್ಟಿ ಎಂಡ್ ಬೇಸಿನ್ನು, ಮತ್ತು ಹೊಸ ಆಟೋಮ್ಯಾಟಿಕ್ ರೀಲಿಂಗ್ ಮಿಷಿನ್ಸ್, ಇವೆಲ್ಲ ಇದಾವ ನಿಮ್ಮಲ್ಲಿ? ಆಟೋಮ್ಯಾಟಿಕ್ ರೀಲಿಂಗ್ ಎಲ್ಲ ಇದೆ, ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲೇ ಇದೆ. ವಿ ಕ್ಯಾನ್ ಶೋ ದೆಮ್. ಹೌದಾ? ಓಕೆ. ಮತ್ತೆ ಇಲ್ಲಿ ಮೈಸೂರು ಸಿಲ್ಕ್ ಅನ್ನು ಕೂಡ ಮಾಡ್ತಾರಲ್ಲ ಫ್ಯಾಕ್ಟ್ರಿ, ಅಲ್ಲೂ ಕೂಡ ಈ ಉತ್ಕೃಷ್ಟ ತಾಂತ್ರಿಕತೆಗಳನ್ನು ಅಳವಡಿಸ್ಕೊಂಡೇ ಮಾಡ್ತಾ ಇದ್ದಾರಾ? ಶೂರ್ ಆಗಿ. ಹೌದಾ? ಓಕೆ. ಈಗ ಅಲ್ಲೂ ಕೂಡ ನೀವು ತರಬೇತಿ ಏನಾದ್ರು ಕೊಡ್ತೀರಾ ಇಂಡಸ್ಟ್ರಿ ಮಾಡೋದಕ್ಕೆ ಆಸಕ್ತಿ ಇರೋರಿಗೆ? ಅಥವಾ ಅಲ್ಲೂ ಕೊಡ್ತೀವಿ. ಹೌದಾ? ಅಂದ್ರೆ ಈಗ ನಿಮ್ಮಲ್ಲಿ ಒಂದು ಇನ್ಕ್ಯುಬೇಷನ್ ಸೆಂಟರ್ ಇದೆ, ಅಲ್ಲಿ ಬಂದರೆ ಎಲ್ಲ ತಾಂತ್ರಿಕತೆಗಳನ್ನು ತಾವರಿಗೆ ಹೇಳ್ಕೊಡ್ತೀವಿ. ಹೌದಾ? ಇದನ್ನು ಪಡ್ಕೋಬೇಕು ಅಂದರೆ ಏನು ಮಾಡ್ಬೇಕು ಸರ್, ಪ್ರೊಸೀಜರ್ ಹೇಳ್ಬಿಡ್ತೀರಾ ಒಂಚೂರು? ಪಡ್ಕೋಬೇಕು ಅಂದರೆ ಫಸ್ಟ್ ನಮ್ಮನ್ನು ನಮ್ಮ ಆಫೀಸಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಫೋನ್ ನಂಬರ್ ಬೇಕಾದ್ರೆ ಕೊಟ್ಟಿರ್ತೀವಿ, ಅದೇ ಕೊನೆಯಲ್ಲಿ ಹೇಳ್ತೀರಾ. ಮತ್ತೆ ನಾವು ಅವ್ರಿಗೆ ಟ್ರೈನಿಂಗ್ ಅವ್ರು ನಮ್ಮ ಹತ್ರ ಬಂದರೂ ಪರವಾಗಿಲ್ಲ, ಇಲ್ಲ ಅವರೇನೆ ಒಂದು 20 ಜನ ಇತ್ತು ಅಂದರೆ 15-20 ಜನ ನಾವು ಅವ್ರ ಮನೆಗೆ ಹೋಗಿ ನಾವು ಹೇಳ್ಕೊಡ್ತೀವಿ. ಅವ್ರದ್ದು ಇಂಡಸ್ಟ್ರೀಸ್ ಇದ್ದರೆ ಎಲ್ಲನೂ ಆ್ಯಸ್ ಪರ್ ದೇರ್ ರಿಕ್ವೈರ್ಮೆಂಟ್. ಓಕೆ. ಸ್ಕೋಪ್ ಇದೆಯಾ ಸರ್ ಈ ಕ್ಷೇತ್ರದಲ್ಲಿ? ಅಂದರೆ ತುಂಬಾ ಸ್ಕೋಪ್ ಇದೆ. ಯಾಕೆ ಅಂದರೆ ಈಗ ನಮ್ಮ ಗ್ರ್ಯಾಜುಯೇಟ್ಸ್ ಎಲ್ಲ ಓದ್ತಾರಲ್ಲ, ಅವರು ಹೊರಗಡೆ ಹೋಗಿ ಎಷ್ಟು ದುಡಿಯಬಹುದು, ಶುರು ಸ್ಟಾರ್ಟಿಂಗ್ ಸ್ಯಾಲ್ರಿ ಅದಕ್ಕಿಂತ ಜಾಸ್ತಿ ಇಲ್ಲಿ ದುಡಿಯಬಹುದು. ಅಂದರೆ ಲೋಯೆಸ್ಟ್ ಟೆಕ್ನಾಲಜಿಲೇ ಇಲ್ಲಿ ಜಾಸ್ತಿ ದುಡಿಬೋದು. ಅದು ಎಲ್ಲ ಎಕನಾಮಿಕ್ಸ್ ಬೇಕಾದ್ರೆ ನಾವು ಅದನ್ನು ಎಲ್ಲ ಅವ್ರಿಗೆ ಹೇಳ್ಕೊಡ್ತೀವಿ. ಹೇಳಿ ಸರ್ ಒಂಚೂರು, ಎಷ್ಟು ಬಂಡವಾಳ ಬೇಕಾಗ್ಬೋದು, ಮತ್ತು ಏನೆಲ್ಲ ಮಿಷಿನರೀಸ್ ಬೇಕಾಗ್ಬೋದು, ಎಲ್ಲೆಲ್ಲಿಂದ ತರಬೇಕಾಗತ್ತೆ? ಚರಕಾಗೆ ಒಂದು 70-80 ಸಾವಿರ ರೂಪಾಯಿ ಬೇಕಾಗ್ಬೋದು, ಒಂದು 6 ಬೇಸಿನ್ ಚರಕಾಗೆ. ಏರಿಯಾ ರಿಕ್ವೈರ್ಮೆಂಟ್ ಈಸ್ ಅರೌಂಡ್ 250-300 square feet. ಅದೇ ಥರ ಕಾಟೇಜ್ ಬೇಸಿನ್ಗೆ ಕಾಸ್ಟ್ ವಿಲ್ ಬಿ ಅರೌಂಡ್ 3.5-4 lakhs. ಆ್ಯಂಡ್ ಏರಿಯಾ ರಿಕ್ವೈರ್ಮೆಂಟ್ ವಿಲ್ ಬಿ ಅರೌಂಡ್ 650-700 square feet. ಮಲ್ಟಿ ಎಂಡ್ ರೀಲಿಂಗ್ಗೆ 10 basin ಇದಕ್ಕೆ ಏರಿಯಾ ರಿಕ್ವೈರ್ಮೆಂಟ್ ವಿಲ್ ಬಿ ಅರೌಂಡ್ 1,200 square feet. ಕಾಸ್ಟ್ ಆಫ್ ದ ಮಿಷಿನರೀಸ್ ವಿಲ್ ಬಿ ಅರೌಂಡ್ 20-22 lakhs. ಅದರಲ್ಲಿ ಒಂದು 10 lakhs ಸಬ್ಸಿಡಿ ಕೊಡ್ತಾರೆ ಸೆಂಟ್ರಲ್ ಸಿಲ್ಕ್ ಬೋರ್ಡಿಂದ. CSB ಇಂದ ಸಬ್ಸಿಡಿ ಇದೆ ಕೊಡ್ತಾರೆ. ಆಮೇಲೆ ಆಟೋಮ್ಯಾಟಿಕ್ ರೀಲಿಂಗ್ ಮಿಷಿನ್ಗೆ ಇಟ್ ರಿಕ್ವೈರ್ಮೆಂಟ್ ವಿಲ್ ಬಿ ಅರೌಂಡ್ 4,000 square feet ಆರ್ 5,000 square feet ಬೇಸ್ಡ್ ಆನ್ ದೇರ್ ಇದು ಕೆಪಾಸಿಟಿ. ಅದಕ್ಕೂ ಸಬ್ಸಿಡಿ ಇದೆ. ಇಟ್ ಕಾಸ್ಟ್ ಹೈಯರ್ ಎಂಡ್ ಎಂಟರ್ಪ್ರಿನರ್ಸ್ಗೆ, ಇದರಲ್ಲಿ ಕ್ರೋರ್ಸಲ್ಲಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಬೇಕು. ಅಂದರೆ ಎಲ್ಲದಕ್ಕೂ ಕೂಡ ನಿಮ್ಮ CSB ಇಂದ ಸಹಾಯಧನ ಸಿಗುತ್ತೆ. ಸಹಾಯ ಒಂದೇ ಅಲ್ಲ, ನಾವು ಒಂಥರ ಬೇಬಿ ಸ್ಟೆಪ್ಸ್ ಅಂತ ಏನು ಹೇಳ್ತೀವಿ, ನಾವೆಲ್ಲನೂ ನಡೆಸ್ಕೊಡ್ತೀವಿ. ಬೇಕಾದ್ರೆ ಕೈ ಹಿಡಿದು ನಡೆಸ್ತೀವಿ. ನೋಡಿದ್ರ ಈಗ ಬಹಳಷ್ಟು ಜನ ಏನು ಮಾಡ್ತಾರೆ, ಬರೀ ರೇಷ್ಮೆ ಕೃಷಿ ಆ ಹಂತಕ್ಕೇ ತಮ್ಮ ವಿಚಾರನ ನಿಲ್ಲಿಸ್ಬಿಡ್ತಾರೆ. ಗ್ರಾಮೀಣ ಪ್ರದೇಶದಲ್ಲಿ ಹಿಪ್ಪನೇರಳೆ ಹಾಕು, ಮನೆ ಕಟ್ಟು, ಹುಳ ಸಾಕು, ಮತ್ತು ಗೂಡನ್ನು ಬಿಡಿಸು, ಮಾರು, ಸಾಕು ನನಗೆ ಅಂತ. ಅಂದರೆ ಒಂದು ಹಂತದ ಮೌಲ್ಯವರ್ಧನೆನ ಬೆಳೆಗಾರನ ಹಂತದಲ್ಲೇ ಮಾಡಬಹುದು ಅಂತ ತಮಗನ್ಸುತ್ತೆ. ಹೌದು. ಇದರಲ್ಲಿ ಏನಂತಂದರೆ ಹೊಸ ಹೊಸ ಟೆಕ್ನಾಲಜೀಸ್ ಇದೆ. ಹಾಂ. ಆಮೇಲೆ ಅದನ್ನು ಜನರಿಗೆ ಈಗ ಬೇಕಾಗಿದೆ ಎಲ್ಲಾನು. ಹಾಂ. ದೇ ವಾಂಟ್, ಅವ್ರನ್ನ ಹೇಗೆ ನಾವು ಅಪ್ರೋಚ್ ಮಾಡೋದು, ಮಾಡಿ ನಾವು ಹೇಗೆ ಅದನ್ನು ಈಗ ಮೌಲ್ಯವರ್ಧನೆ ಮಾಡಬೇಕು. ಈಗ ಇದೇ ಕಾಂಜೀಪುರಂ ಸಿಲ್ಕ್ 15,000 ಸಿಗುತ್ತೆ, 1,00,000 ಸಿಗುತ್ತೆ ನೋಡಿ. ಆದರೆ ಮಾರ್ಕೆಟ್ ಈಸ್ ದೇರ್ ಫಾರ್ 1 lakh ಆಲ್ಸೋ, ಫಾರ್ 10,000 ಆಲ್ಸೋ. ಕರೆಕ್ಟ್. ಸೊ ನಾವು ಯಾರನ್ನ ನಾವು ಕಾಂಟ್ಯಾಕ್ಟ್ ಮಾಡಬೇಕು ಅದನ್ನು ನಾನು ಡಿಸೈಡ್ ಮಾಡಬೇಕು. ಅಲ್ಲ, ನಾನು ನಿಮ್ಮನ್ನು ಕೇಳಿದ್ದು, ಈಗ ರೇಷ್ಮೆ ಬೆಳೆಯುವಂತಹ ರೈತ ಒಂದು ಸಣ್ಣ ನೂಲು ಬಿಚ್ಚಾಣಿಕಾ ಘಟಕವನ್ನು ಹಾಕ್ಕೊಂಡು ಗೂಡನ್ನ ಮಾರೋ ಬದಲು ನೂಲನ್ನೇ ಬಿಚ್ಚಿ ಮಾರುವಂತಹ ಆಲೋಚನೆ ಮಾಡಬಹುದೇ ಅಂತ ಕೇಳಿದೆ ತಮ್ಮ. ಡೆಫಿನೆಟ್ ಆಗಿ ಮಾಡ್ಬೋದು. ಮಾಡ್ಬೋದು. ಅದಕ್ಕೆ ನಾವೆಲ್ಲ ಥರ ಟ್ರೈನಿಂಗ್ ಕೊಡ್ತೀವಿ, ಅವ್ರಿಗೆ ಪಕ್ಕಾ ನಾಲೆಡ್ಜ್ ಕೊಡ್ತೀವಿ, ಏನು ಎಕನಾಮಿಕ್ಸ್ ಇದೆ ಏನಾಗುತ್ತೆ ಅಂತ. ಅಥವಾ ಒಬ್ಬ ಮಾಡೋಕ್ಕಾಗಲಿಲ್ಲ ಅಂದರೆ ಒಂದು 10 ಜನ ಸೇರಿಕೊಂಡು ಒಂದು ಕೋಆಪರೇಟಿವ್ ಮಾಡೆಲಲ್ಲಿ ಮಾಡ್ಬೋದು, ಸೊಸೈಟಿ ಈ ಥರ ಮಾಡಿ. ಅಲ್ಲ ಈಗೆಲ್ಲ FPOಗಳು ಒಂದು ಸಾಕಷ್ಟು ಬರ್ತವೆ, ರೈತ ಉತ್ಪಾದಕ ಸಂಸ್ಥೆಗಳು ಅಂತ. ರೇಷ್ಮೆ ಕೃಷಿಗೆ ಸಂಬಂಧಪಟ್ಟಂತೆ ಒಂದು ಮಾಡಿಕೊಂಡ್ರೆ ಗೂಡಿನ ಬೆಲೆನ ಅವರೇ ನಿರ್ಧಾರ ಮಾಡ್ಕೊಂಡಂಗೆ ಆಗುತ್ತಲ್ವೇ? ಹೌದು ಹೌದು. ಹಾಂ, ಅಂದರೆ ತಂತ್ರಜ್ಞಾನ ತಮ್ಮಲ್ಲಿ ರೆಡಿಯಾಗಿ ಸಿಗುತ್ತೆ, ಸೌಲಭ್ಯಗಳಿದೆ, ಅವರು ಆಲೋಚನೆ ಮಾಡಬೇಕಷ್ಟೆ ಅಲ್ವಾ ಸರ್? ಹಾಂ ಹಾಂ ಹಾಂ. ರೈತ ಬಾಂಧವರೇ ಗಮನಿಸಿ, ಕರ್ನಾಟಕ ರಾಜ್ಯದಾದ್ಯಂತ ಶೋಕಾಚರಣೆ ಘೋಷಣೆ ಆಗಿರುವ ಪ್ರಯುಕ್ತ ನಾಳೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ ಏರ್ಪಾಡಾಗಿದ್ದ ಮೇವು ಮೆಲುಕು ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭವನ್ನು ಇದೇ ತಿಂಗಳ 17ನೇ ತಾರೀಕು ಮಂಗಳವಾರ ಬೆಳಿಗ್ಗೆ 10 ಗಂಟೆಗೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ ನಡೆಸಲಾಗುತ್ತಿದೆ. ರೈತ ಬಾಂಧವರು ಈ ಬದಲಾವಣೆಯನ್ನು ಗಮನಿಸಬೇಕಾಗಿ ಈ ಮೂಲಕ ಕೋರಲಾಗಿದೆ. ಇನ್ನೇನಾದರೂ ಹೇಳೋಕ್ಕಿದೆಯಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ, ದಯಮಾಡಿ ಹೇಳಿ. ಸಪೋಸ್ ಒಂದು ಹಳ್ಳಿ ಅಂದ್ಕೊಳ್ಳಿ, ನಮ್ಮ ಗೂಡಿನ ಮಾರ್ಕೆಟಿಂದ ಒಂದು 30 ಕಿಲೋಮೀಟರ್ದಲ್ಲಿ ಇದೆ. ಅಲ್ಲಿ ಒಂದು ವೀಲರ್ಸ್ ಒಂದು ದಿನಕ್ಕೆ 2,000 ಕೆಜಿ ಪರ್ಚೇಸ್ ಮಾಡ್ತಾರೆ, ಒಂದು 25-30 ವೀಲರ್ಸ್. ನಾವು ಅಲ್ಲಿ ಗೂಡಿನಿಂದ ದಿನಕ್ಕೆ 1 ಕೆಜಿಗೆ 1 ರೂಪಾಯಿಂದ 2 ರೂಪಾಯಿ ಉಳಿಸಿದ್ರೆ ಒಂದು ವರ್ಷಕ್ಕೆ ಮೋರ್ ದ್ಯಾನ್ 1,000,000 ವಿ ಕ್ಯಾನ್ ಸೇವ್, ಅಂದರೆ 10 ಲಕ್ಷ ರೂಪಾಯಿಗಿಂತ ಜಾಸ್ತಿ ಸೇವ್ ಮಾಡ್ಬೋದು. ಹೌದಾ? ಅದಕ್ಕರ ಎಲ್ಲ ಕ್ಯಾಲ್ಕುಲೇಷನ್ ತಮಗೆ ಆಮೇಲೆ ಹೇಳ್ತೀನಿ. ಓಕೆ, ನಿಮ್ಮನ್ನು ಸಂಪರ್ಕ ಮಾಡಿದ್ರೆ ಹೇಳ್ತೀರಾ? ಎಲ್ಲ ಹೇಳ್ತೀನಿ ಅಲ್ವಾ. ಆ ಥರ ದೇರ್ ಆರ್ ಸೋ ಮೆನಿ ಸ್ಟೆಪ್ಸ್ ವೇರ್ ವಿ ಕ್ಯಾನ್ ಸೇವ್ ಅಂತ. 6-7 ಹಂತದಲ್ಲಿ ವಿ ಕ್ಯಾನ್ ಸೇವ್ ಮನಿ. ಓಕೆ, ಅಂದರೆ ನಮಗೆ ಯಾರ ಸಹಾಯನೇ ಬೇಕಿಲ್ಲ. ಮನಿ ಸೇವ್ಡ್ ಈಸ್ ಮನಿ ಅರ್ನ್ಡ್ ಅಲ್ವಾ ಸರ್? ಹೌದೌದು. ಉಳಿತಾಯ ಮಾಡಿದ ಹಣ ಗಳಿಸಿದ ಹಣಕ್ಕೆ ಸಮ ಅಲ್ವೇ? ಹಾಗಾಗಿ ನೋಡಿ, ತಾಂತ್ರಿಕತೆಗಳು ಲಭ್ಯ ಇದ್ದಾವೆ, ಕೊಡೋದಕ್ಕೆ ತಾವು ಸಿದ್ಧ ಇದ್ದೀರಿ. ಸಂಸ್ಥೆ ಹೊಸ ಹೊಸ ತಾಂತ್ರಿಕತೆಗಳನ್ನು ಕೊಡುತ್ತೆ, ಸೆಂಟ್ರಲ್ ಸಿರಿಕಲ್ಚರ್ ಬೋರ್ಡ್ ಕೈ ಹಿಡಿದು ನಡೆಸೋದಕ್ಕೆ ಸಿದ್ಧ ಇದೆ, ಜನ ಮನಸ್ಸು ಮಾಡಬೇಕಷ್ಟೆ ಅಲ್ವೇ? ಡಾಕ್ಟರ್ ಚಂದ್ರಶೇಖರ್ ಅವರೇ, ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಅವರು ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದೇ? 8073-5585-035. ಇನ್ನೊಮ್ಮೆ ಹೇಳ್ತೀರಾ? 8073-5585-035. ಇನ್ನೂ ಒಂದ್ಸರಿ ಹೇಳ್ಬಿಡಿ ಡಾಕ್ಟ್ರೆ. 8073-5585-035. ಒಳ್ಳೆಯದು ಡಾಕ್ಟರ್ ಚಂದ್ರಶೇಖರ್ ಅವರೇ, ಇದುವರೆಗೂ ಕೂಡ ಉತ್ತಮ ಗುಣಮಟ್ಟದ ರೇಷ್ಮೆಯನ್ನು ಪಡೆಯೋದಕ್ಕೆ ರೀಲಿಂಗ್ನ ಹೊಸ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ. ನಮಸ್ಕಾರ. ಉತ್ತಮ ಗುಣಮಟ್ಟದ ರೇಷ್ಮೆ ಪಡೆಯಲು ರೀಲಿಂಗ್ನ ಹೊಸ ತಾಂತ್ರಿಕತೆಗಳನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾ ಎಂಎನ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ರೇಷ್ಮೆ ಕೃಷಿಯಲ್ಲಿ ಯಾಂತ್ರೀಕರಣವನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಸಿಎಸ್ಆರ್ಟಿಐ ಸಂಸ್ಥೆಯ ವಿಜ್ಞಾನಿಗಳಾದ ಡಾ ಆರ್ ಮಹೇಶ್ ಮತ್ತು ಡಾ ಸಿಎಂ ಬಾಬು. ಸ್ನೇಹಿತರೆ, ಇದುವರೆಗೆ ನೀವು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ, ಇನ್ನು ಮುಂದೆ ಕೇಳೋಣ ಒಂದು ಭಕ್ತಿ ಗೀತೆಯನ್ನು. ಕೃಷ್ಣ ತಂದು